ಸಾಧಾರಣವಾಗಿ ಬಸ್ಲನ್ನ ಕೂದ ನಂತರ ನಾವು ಮರಗಸಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಆದ್ರೆ ಈ ಸತಿ ಏನಾಗಿದೆ, ಹವಾಮಾನ ಮುನ್ಸೂಚನಾ ಇಲಾಖೆ ಬೇಸಿಗೆ ತೀವ್ರವಾಗಿರುತ್ತೆ, ಈ ಸಲ ಬಿಸಿಲಿನ ಹೊಡೆತ ಜೋರಾಗಿರುತ್ತೆ ಅಂತ ಮುನ್ಸೂಚನೆ ಕೊಟ್ಟಿದೆ. ಸರಿ, ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದೇ ಆಯ್ತು ಅಂದ್ರೆ, ಮರಗಸಿನ ಮಾಡೋಕ್ಕೂ ಮುಂಚೆ ನಮಗೆ ತೋಟಗಳಿಗೆ ಬೇಕಾಗಿರುವಂತ ನೀರಾವರಿ ವ್ಯವಸ್ಥೆ, ಅಷ್ಟು ನೀರು ನಮ್ಮಲ್ಲಿ ಇದೆಯಾ, ಸಕಾಲದಲ್ಲಿ ನೀರ್ ಕೊಡೋದಕ್ಕೆ ಆಗುತ್ತಾ ಅನ್ನೋದನ್ನ ಮೊದಲು ಪ್ರಶ್ನೆ ಮಾಡ್ಕೊಬೇಕು. ಯಾವ ತೋಟದಲ್ಲಿ ನೀರಾವರಿ ವ್ಯವಸ್ಥೆ ಸುವ್ಯವಸ್ಥವಾಗೈತೆ, ಸಮಸ್ಯೆ ಇಲ್ಲ ಅಂತ ಕಡೆ ಬೇಕಂದ್ರೆ ಮರಗಸಿಗೆ ತುಂಬಾ ಕಂಪ್ಲೀಟ್ ಓಪನ್ ಮಾಡೋದ್ ಬೇಡ. ಇದೊಂದು ತಪ್ಪು ಬಹಳಷ್ಟು ಜನ ಬೆಳೆಗಾರರು ಮಾಡ್ತಾ ಇದ್ದಾರೆ. ಎಲ್ಲಿ ರೊಬಸ್ಟಾ ತೋಟಗಳಿದಾವೆ ಅಂತ ಕಡೆ ಸಂಪೂರ್ಣವಾಗಿ ಅದನ್ನ ಓಪನ್ ಮಾಡ್ತಾರೆ, ರೊಬಸ್ಟಾದಲ್ಲಿ ಇಳುವರಿ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಈ ಬೇಸಿಗೆ ಬಿಸಿಲಿಗೆ ಬೇಗ ನಲುಗೋದೇನೆ ಏಟು ತುತ್ತಾಗೋದು ಕಾಳುಮೆಣಸಿನ ಬಳ್ಳಿಗಳು, ತುಂಬಾ ದೊಡ್ಡ ದೊಡ್ಡ ಬೀಳುಗಳು ಸತ್ತಿರುವಂತ ನಿದರ್ಶನಗಳನ್ನ ನಾವು ನೋಡ್ಬೋದು. ಹಾಗಾಗಿ ನೀವು ಓಪನ್ ಮಾಡ್ಬೇಕಾದ್ರೆ ದಯವಿಟ್ಟು 50% ಶೇಡ್ ಅನ್ನ, 40-50% ಶೇಡ್ ಅನ್ನ ಉಳಿಸ್ಕೊಂಡು ನಂತರ ಮುಂದುವರಿಬಹುದು. ನೀರಾವರಿ ವ್ಯವಸ್ಥೆ ಇಲ್ಲ ಅನ್ನೋದಿತ್ತು ಅಂತಂದ್ರೆ, ಹೌದು, ನನಗೆ ಬರುವಂತ ಬೇಸಿಗೆ ಮಳೆ ಮೇಲೆ ನಂಬಿದೀನಿ ಅನ್ನೋದಿತ್ತು ಅಂದ್ರೆ, ದಯವಿಟ್ಟು ನಿಮ್ಮ ಈ ಮರಗಸಿ ಕೆಲಸನ ಮಳೆಗಾಲಕ್ಕೂ ಮುಂಚಿತವಾಗಿ ಮಾಡ್ಕೊಳ್ಳೋದಕ್ಕೆ, ಮೇ ಬಿ ಜೂನ್ ಫಸ್ಟ್ ವೀಕ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರೆ ಉತ್ತಮ ಸರ್. ಇನ್ನ ಈ ಕಾಳುಮೆಣಸು ಬೆಳೆಗೆ ನಾವು ಎಷ್ಟು ಮಟ್ಟಿಗೆ ಈ ಬೇಸಿಗೆಯಲ್ಲಿ ನೀರನ್ನ ಕೊಡಬೇಕಾಗತ್ತೆ ಸರ್? ಈ ಹಿಂದೆ ಎಲ್ಲ ಹೇಳ್ತಾ ಇದ್ದ ನಾವು 15 ದಿನಕ್ಕೊಮ್ಮೆ ನೀರ್ ಕೊಡಿ, ತಿಂಗಳಿಗೆ 2 ನೀರ್ ಕೊಡಿ ಅಂತ ಹೇಳ್ತಿದ್ವಿ. ಆದ್ರೆ ಇವತ್ತಿನ ಸ್ಥಿತಿಲಿ ಹವಾಮಾನ ಬದಲಾವಣೆ ತುಂಬಾ ತೀಕ್ಷ್ಣವಾಗಿದೆ, ಹಾಗಾಗಿ ನಮಗೆ ಹೊರಭಾಗದ ಉಷ್ಣಾಂಶ ಏನಿದೆ, ವಾತಾವರಣದ ಉಷ್ಣಾಂಶ, ಅದರ ಬೇಸಿಸ್ ಮೇಲೆ ನೀರ್ ಕೊಟ್ಕೊಳ್ಳೋದು ಒಳ್ಳೇದು. ಅಪ್ಪಿ ತಪ್ಪಿ ನಮ್ಮ ಹವಾಮಾನದ ಉಷ್ಣಾಂಶ ಅಥವಾ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ನಮ್ಮ ಭಾಗಗಳಲ್ಲಿ 35-40 ಡಿಗ್ರಿ ತನಕ ಬಂತು ಅಂದ್ರೆ 10 ದಿನಗಳಿಗೊಮ್ಮೆ ನೀರ್ ಕೊಡ್ಲೇಬೇಕು. 32-35 ಡಿಗ್ರಿ ಒಳಗಿತ್ತು ಅಂತಂದ್ರೆ ಕನಿಷ್ಠ 15 ದಿನಗಳಿಗೊಮ್ಮೆ 1-2 ಇಂಚಿನಷ್ಟು ಡೆಪ್ತ್ ಆಫ್ ಇರಿಗೇಷನ್ ಇವ್ರು ಮೇಂಟೈನ್ ಮಾಡ್ಲೇಬೇಕು. ಅಂದ್ರೆ ವಾತಾವರಣದ ಉಷ್ಣಾಂಶವನ್ನು ನೋಡಿ ನಾವು ಕೊಡ್ಬೇಕಾಗತ್ತೆ. ಹೌದು ಸರ್, ಯಾಕಂದ್ರೆ ವಾತಾವರಣದ ಉಷ್ಣಾಂಶ ಹೆಚ್ಚಾದಂಗೆ ಅಲ್ಲ, ಯಾವಾಗೋ ಟ್ರಾನ್ಸ್ಪಿರೇಷನ್ ಅಂತ ಏನ್ ಹೇಳ್ತೀವಿ, ವಾತಾವರಣದಿಂದ ಮತ್ತೆ ಗಿಡದಿಂದ ನೀರು ಆವಿಯಾಗಿ ಹೋಗುವಂತ ಪ್ರಮಾಣ ಜಾಸ್ತಿ ಆಗ್ತದೆ. ಹಾಗಾಗಿ ಇರಿಗೇಷನ್ ಫ್ರೀಕ್ವೆನ್ಸಿನ ಅಂದ್ರೆ ಎರಡು ನೀರಾವರಿಗಳ ನಡುವೆ ಇರುವಂತ ಅಂತರವನ್ನ ಕಡಿಮೆ ಮಾಡಿಕೊಂಡು ಕೊಡುವಂತ ನೀರಿನ ಪ್ರಮಾಣನೂ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಬರೇ ನೀರ್ ಕೊಡೋದ್ರಿಂದ ಕೆಲಸ ಆಗೋದಿಲ್ಲ, ಬುಡನ ಮುಚ್ಚಬೇಕು. ಬುಡದ ಭಾಗದಿಂದ ನಾವು ನೀರು ಜಾಸ್ತಿ ಆವಿಯಾಗೋದನ್ನ ತಪ್ಪಿಸ್ಬೇಕು. ಅದೇ ರೀತಿ ಯಾವ ತೋಟಗಳಲ್ಲಿ ಪಶ್ಚಿಮ ದಿಕ್ಕದ ಬೆಳಕು ಅಥವಾ ದಕ್ಷಿಣ ದಿಕ್ಕದ ಬೆಳಕು ನೇರವಾಗಿ ಗಿಡಗಳ ಮೇಲೆ ಬೀಳ್ತಾ ಇದೆ ಅಂತ ಕಡೆ ನಾವು ನೆರಳಿನ ವ್ಯವಸ್ಥೆಯನ್ನ ಮಾಡಬೇಕು. ಶೇಡ್ ನೆಟ್ ಕಟ್ಟೋದಾಗ್ಲಿ ಅಥವಾ ಆ ಭಾಗದಲ್ಲಿ ತೆಂಗಿನ ಗರಿಗಳನ್ನ ಹಾಕಿ ನಾವು ನೆರಳು ಮಾಡೋದಾಗ್ಲಿ ಖಂಡಿತ ಅವಶ್ಯಕತೆ ಇದೆ. ಸಾಧ್ಯವಾದ್ರೆ ಒಂದು ಟೆಂಪ್ರವರಿ ಮೆಷರ್ ಅಂತ ಹೇಳಿ ಸುಣ್ಣ ಮತ್ತೆ ಪೊಟಾಷನ್ನ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಕೂಡ ಒಂದು ಮಟ್ಟಿಗೆ ಬರವನ್ನ ತಡ್ಕೊಳ್ಳುವಂತ ಶಕ್ತಿ, ಬಿಸಿಲನ್ನ ತಡ್ಕೊಳ್ಳುವಂತ ಶಕ್ತಿ ಗಿಡಗಳಿಗೆ ಬರ್ತದೆ. ಅಂದ್ರೆ ಪೋಷಕಾಂಶಗಳನ್ನೇನಾದ್ರೂ ಕೊಡಬೇಕಾಗತ್ತಾ? ಪೋಷಕಾಂಶಗಳು ಸರ್ ಕುಯಿಲು ನಂತರ ನಾವೇನು ನೀರ್ ಕೊಡ್ಲಿಕ್ಕೆ ಶುರು ಮಾಡ್ತೀವಿ ಅದಾದ ನಂತರ ಕೊಟ್ರೆ ಸಾಕು. ಈಗ ಕೊಯ್ಲು ಹಂತದಲ್ಲಿರೋದ್ರಿಂದ ಈ ಟೈಮ್ನಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಗಿಡಕ್ಕೆ ಯಾವ್ದೇ ರೀತಿಯಲ್ಲೂ ಇರಲ್ಲ. ಆದ್ರೆ ಕುಯ್ಲಿನ ನಂತರ ಏನೊಂದು 10-15 ದಿನ ಬಳ್ಳಿ ಬತ್ತಿಸಿ ನಂತರ ನೀರ್ ಕೊಡ್ತೀವಲ್ಲ, ಅದಾದ ನಂತರ ಖಂಡಿತವಾಗಿ ರಂಜಕ ಮತ್ತೆ ಸುಣ್ಣ ಇದ್ರ ಎರಡರ ಅವಶ್ಯಕತೆ ನಮ್ಗೆ, ಹೊಸ ಬೇರಿನ ಬೆಳವಣಿಗೆಗೆ ಬೇರಿನ ಸದೃಢ ಆರೋಗ್ಯಕ್ಕಾಗಿ ಅವಶ್ಯಕತೆ ಇದೆ. ಇನ್ನ ಈ ಕೊಯ್ಲನ್ನ ಯಾವಾಗ ಮಾಡ್ಕೋಬೇಕು ಅಂತ ಹೇಗೆ ನಿರ್ಧರಿಸಬಹುದು ಅಂತೀರಿ ಸರ್? ಈಗ ಏನು ಗೊಂಚಲುಗಳು ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇದೆ, ಕಾಳುಮೆಣಸಿನ ಕೊತ್ತಗಳು, ಅದರಲ್ಲಿ ಮೇಲ್ಭಾಗದಲ್ಲಿ 1-2 ಗೊಂಚಲುಗಳಲ್ಲಿ ಹಣ್ಣು ಕೆಂಪಾಗಿರುತ್ತೆ ಅಥವಾ ಹಳದಿ ಬಣ್ಣಕ್ಕೆ ಬಂದಿರುತ್ತೆ. ಸೊ ಅದು ನಮ್ಗೆ ಒಂದು ಇಂಡಿಕೇಶನ್, ನಾನು ಕುಯ್ಲಿಕ್ಕೆ ಸಿದ್ಧ ಅಂತ ಹೇಳಲಿಕ್ಕೆ. ಹಾಗಾಗಿ ಆ ಸ್ಥಿತಿ ಬಂದಿತ್ತು ಅಂದ್ರೆ ನಾವು ಕುಯಿಲಿನ ಪ್ರಾರಂಭ ಮಾಡಬಹುದು. ಬಹುಶಃ ಈಗ ನಾವು ಫೆಬ್ರವರಿ ಮಧ್ಯದಲ್ಲಿದ್ದೀವಿ, ಎಲ್ಲಾ ಭಾಗಗಳಲ್ಲೂ ಇಷ್ಟೊತ್ತಿಗಾಗ್ಲೆ ನಮ್ಗೆ ಕುಯಿಲು ಶುರು ಆಗೋಗಿದೆ. ಕುಯಿಲಿಗೆ ಸಕಾಲ ಇದು. ಎಲ್ಲವರೆಗೂ ಮುಂದುವರ್ಸ್ಕೊಂಡು ಹೋಗ್ಬೋದು ಇದನ್ನ ಸರ್? ಕುಯಿಲು ಆಗುತ್ತೆ ಸರ್, ಮಾರ್ಚ್ 20 ತನಕ ಇದು ನಡೀತಾನೆ ಇರುತ್ತೆ. ಈ ಸಲ ಮಳೆಗಳು ಚೆನ್ನಾಗಿದ್ದುದ್ರಿಂದ, ಬೇಸಿಗೆ ಮಳೆ, ಫಸಲು ಬೇಗನೆ ಬಂದಿದೆ, ಹಾಗಾಗಿ ಕುಯಿಲು ಬೇಗ ಆಗ್ತದೆ. 2024 ಕಂಡೀಷನ್ ನೋಡಿದ್ರೆ ಮಳೆ ತಡವಾಗಿತ್ತು, ಆಮೇಲೆ ಇಂದ ಕೊತ್ಕೊಳ್ ಬರೋದು ಕೂಡ ತಡವಾಗಿ ಬಂತು, ಹಾಗಾಗಿ ಕುಯಿಲು ನಮ್ಗೆ ಏಪ್ರಿಲ್ ಕೊನೆ ತನಕ ಹೋಗ್ತು. ಈ ವರ್ಷ ನಮ್ಗೆ ಮಾರ್ಚ್ ಕೊನೆ ಒಳಗಡೆ ಎಲ್ಲ ಕುಯಿಲು ಮುಗಿದೋಗ್ತದೆ ಅನ್ನೋ ಅಂದಾಜಿದೆ. ಅಂದ್ರೆ ಈ ಬೇಸಿಗೆ ಒಂದು ಸನ್ನಿವೇಶದಲ್ಲಿ ಈ ಕಾಳು ಮೆಣಸು ಬೆಳೆನಲ್ಲಿ ಕಂಡುಬರುವಂತಹ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ ಸರ್? ಎರಡು ಕೀಟಪೀಡೆಗಳು ನಮ್ಗೆ ಕಾಳು ಮೆಣಸಿನಲ್ಲಿ ಬಾಧಿಸ್ತದೆ. ಒಂದು ನಮಗೆ ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ, ಎಲೆ ಹಿಂಭಾಗ ಮತ್ತೆ ಕಾಂಡದ ಮೇಲೆ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಎಲೆ ಹಿಂಭಾಗ ಬಿಳಿಗೆ ರವೆ ತರ ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ತದನಂತರದಲ್ಲಿ ಅದು ಕಪ್ಪು ಚುಕ್ಕಿಗಳಾಗಿ ಮಾರ್ಪಾಟಾಗತ್ತೆ. ಎಲೆಯ ಮೇಲ್ಭಾಗ ನಾವು ನೋಡಿದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹಳದಿ ಬಣ್ಣದ ಚುಕ್ಕಿಗಳು ಪೆನ್ನಿನಲ್ಲಿ ಡಾಟ್ ಡಾಟ್ ಡಾಟ್ ಇಟ್ಟ ಹಾಗೆ ಚುಕ್ಕಿ ಇಟ್ಟಾಗ ಕಾಣ್ತಾ ಇರ್ತದೆ. ಮತ್ತೆ ನಿಧಾನವಾಗಿ ಎಲೆಗಳು ಕೆಂಪಾಗ್ಲಿಕ್ ಶುರು ಆಗುತ್ತೆ, ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ಲಿಕ್ ಶುರು ಆಗುತ್ತೆ. ಈ ಸ್ಕೇಲ್ ಇನ್ಸೆಕ್ಟ್ ಗಳು ಏನ್ ಮಾಡತ್ತೆ, ಎಲೆ ಮತ್ತೆ ಕಾಂಡದ ಭಾಗದಲ್ಲಿ ಕೂತು ರಸನ ಹೀರೋದ್ರಿಂದ ಗಿಡಕ್ ಬೇಕಾಗಿರುವಂತ ಪೋಷಕಾಂಶಗಳು ಸಿಗೋದಿಲ್ಲ, ಅವಾಗ ಎಲೆಗಳು ಕೆಂಪಾಗ್ಲಿಕ್ಕೆ ಶುರು ಆಗತ್ತೆ. ಇನ್ನ ಎರಡನೇ ಕೀಟ ಬಾಧೆ ನಮ್ಗೆ ಬರೋದು ಬಿಳಿ ಬಗ್ ಅಂತ ಏನ್ ಹೇಳ್ತೀವಿ ಅದ್ರದ್ದು, ಬಿಳಿ ಹಿಟ್ಟಿನ ತಿಗಣೆ. ಬಿಳಿ ಹಿಟ್ಟಿನ ತಿಗಣೆ ಇದೆರಡು ನಮ್ಗೆ ಈ ಟೈಮ್ ನಲ್ಲಿ ಬಾಧಿಸುತ್ತೆ. ನಮ್ಗೆ ಈ ಶಲ್ಕ ಕೀಟ ಏನಾರ ಕಂಡು ಬಂತು ಅಂತಂದ್ರೆ ಒಂದು ಸ್ಪ್ರೇ, ಈಗ ಕುಯಿಲು ಹತ್ರಕ್ ಬಂದಿರೋದ್ರಿಂದ ಹೌದು ನಾವು ಬೇವಿನೆಣ್ಣೆ ಆಧಾರಿತ ಕೀಟನಾಶಕಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ. ಅದು 1000 PPM, 2000 PPM, 10000 PPM ಗ್ರೇಡ್ ಅಲ್ಲೆಲ್ಲ ಬರುತ್ತೆ. 10000 PPM ಗ್ರೇಡ್ ಇತ್ತು ಅಂತಂದ್ರೆ ಪ್ರತಿ ಲೀಟರ್ಗೆ 2 mL ಸಾಕು. 5000 PPM ಇತ್ತು ಅಂತಂದ್ರೆ 4-5 mL ತಗೊಂಡು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಅದು ಹತೋಟಿಗೆ ಬರುತ್ತೆ. ಅದೇ ಹಿಟ್ಟು ತಿಗಳೆ ಸಮಸ್ಯೆ ಇತ್ತು ಅಂತಂದ್ರೆ ಹೌದು ನಾವು ಕೀಟನಾಶಕಗಳನ್ನ ಬಳಸಲೇಬೇಕಾಗತ್ತೆ. ಹಾಗಾಗಿ ಮೊದಲು ಕುಯಿಲನ್ನ ಮುಗಿಸಿ, ಕುಯಿಲಿನ ತದನಂತರ ನಾವು ಶಿಫಾರಸ್ ಮಾಡಿರುವಂತ ಕೀಟನಾಶಕವಾದಂತ ಇಮ್ಡಾಕ್ಲೋಪ್ರಿಡ್ ಆಗ್ಬೋದು ಅಥವಾ ಕ್ಲೋರೋಪರಿಪಾಸ್ ಜೊತೆಗೆ ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರುವಂತ ಕೀಟನಾಶಕಗಳನ್ನ ನಾವು ಡ್ರೆಂಚಿಂಗ್ ಮಾಡಬೇಕು, ಮಣ್ಣಿಗೆ ಸುರಿದು ಅದನ್ನ ಹತೋಟಿಗೆ ತರಬೇಕು. ಕೇವಲ ಒಂದು ರೌಂಡ್ ನಾವು ಡ್ರೆಂಚಿಂಗ್ ಮಾಡಿದ್ರೆ ಇದನ್ನ ಕಂಟ್ರೋಲ್ ತರಲಿಕ್ಕೆ ಆಗುದಿಲ್ಲ. 10-15 ದಿನದ ಅಂತರದಲ್ಲಿ 2 ಬಾರಿ ನಾವು ಇಲ್ಲಿ ಡ್ರೆಂಚ್ ಮಾಡಬೇಕಾಗ್ತದೆ ಸರ್. ಅಂದ್ರೆ ಇದು ಬುಡದಲ್ಲೇ ಇರುವಂತ ಒಂದು ಕೀಟಪೀಡೆ ಇದು. ಹೌದು ಹೌದು ಸರ್. ಇನ್ನ ರೋಗನು ಏನಾದ್ರೂ ಕಂಡು ಬರ್ಬೋದಾ ಈ ಕಾಳುಮೆಣಸಿನಲ್ಲಿ ಸರ್? ಅಪರೂಪಕ್ಕೆ ಈ ಟೈಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಎಲ್ಲಿ ನಾವು ಸರಿಯಾದ ತೇವಾಂಶ ನಿರ್ವಹಣೆ ಮಾಡಿರೋದಿಲ್ಲ ಅಂತ ಕಡೆ, ಮತ್ತೆ ಆ ಮಳೆಗಾಲದಲ್ಲಿ ಫೀಡ್ ರೂಟ್ಸ್ ಅಂತ ಏನ್ ಹೇಳ್ತೀವಿ ಬಿಳಿ ಬೇರ್ಗಳು, ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇತ್ತು ಅಂತಂದ್ರೆ ಅಂತಹ ಜಾಗಗಳಲ್ಲಿ ಎಲೆಗಳು ಕೆಂಪಾಗ್ತದೆ, ಬಳ್ಳಿ ಬತ್ತದಿಲ್ಲ. ಯಾಕಂದ್ರೆ ಇನ್ಫೆಕ್ಷನ್ ಬರೇ ಫೀಡರ್ ರೂಟ್ ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಬಳ್ಳಿ ಬತ್ತದಿಲ್ಲ. ಅಂತಹ ಕಡೆ ಲಕ್ಷಣಗಳನ್ನ ಗುರುತಿಸಿ ತಜ್ಞರನ್ನ ಸಂಪರ್ಕಿಸಿ ಅವರು ಶಿಫಾರಸ್ ಮಾಡಿದಂತ ಶಿಲೀಂಧ್ರ ನಾಶಕಗಳನ್ನ ಬಳಸೋದು ಸೂಕ್ತ. ಇನ್ನ ನಾವು ಏಲಕ್ಕಿ ಬೆಳೆಗೆ ಬಂದ್ರೆ ಈ ಬೇಸಿಗೆಯಲ್ಲಿ ನೀರಾವರಿ ಕೊಡೋದು ಎಷ್ಟು ಮಟ್ಟಿಗೆ ಅವಶ್ಯಕ ಅಂತೀರಿ ಸರ್? ಈಗ ಫೆಬ್ರವರಿ ತಿಂಗಳು ಏಲಕ್ಕಿ ಬೆಳೆಗಳಿಗೆ ಬಹಳ ಪ್ರಮುಖವಾಗಿ ನೀರು ಕೊಡೋದು ಮುಖ್ಯ. ಯಾಕಂದ್ರೆ ಸಾಧಾರಣ ನವೆಂಬರ್ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಿಗೆ ಕುಯಿಲು ಮುಗಿದ್ರೆ ಅದಾದ ನಂತರ ನಾವು ಹೊಸ ಗರಿಗಳು ಹೊರಡೋದಕ್ಕೆ ಹೊಸ ಕಂಡುಗಳಿಂದ ಹೊಸ ಟ್ಯಾನಿಕಲ್ ಸೀಚೆ ಬರಬೇಕು ಅಂದ್ರೆ ನಾವು ನೀರನ್ನ ಕೊಡ್ಲೇಬೇಕು. ಹಾಗಾಗಿ 10 ದಿನಕ್ಕೆ 1 ಕನಿಷ್ಠ 1 ಇಂಚಿನಷ್ಟು ನೀರು ನಮ್ಗೆ ಏಲಕ್ಕಿ ತೋಟಗಳಿಗೆ ಈ ಟೈಮ್ ನಲ್ಲಿ ಬೇಕಾಗ್ತದೆ. ಅಂದ್ರೆ ನೀರು ಬೇಕೇ ಬೇಕು ಏಲಕ್ಕಿ? ಖಂಡಿತ ಖಂಡಿತ ಬೇಕು ಸರ್. ನೀರನ್ನ ಕೊಡೋದ್ರ ಜೊತೆಗೆ ನಾವು ಪೋಷಕಾಂಶಗಳು ಏನಾದ್ರು ಕೊಡ್ಬೇಕಾಗತ್ತೆ ಸರ್. ಈಗ ನಾನು ಹೇಳಿದೆ ಮಾರ್ಚ್ ತಿಂಗಳಲ್ಲಿ 10 ದಿನಗಳಿಗೊಮ್ಮೆ ಕೊಟ್ರೆ ಬಿಸಿಲಿನ ಜಳ ನೋಡ್ಕೊಂಡು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಅದನ್ನ ವಾರಕ್ಕೊಮ್ಮೆ ಕೊಟ್ಟರು ಇನ್ನೂ ಅನುಕೂಲ ಆಗ್ತದೆ. ನೀರನ್ನ ನೀರು ನೀರು ಆಯ್ತಾ. ಇನ್ನು ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಹೊಸ ಗರಿಗಳು ಹೊರಡೋ ಸಮಯ ಆಗಿರೋದ್ರಿಂದ ಹೌದು ಶಿಫಾರಸ್ ಮಾಡಿರುವಂತ ರಸಗೊಬ್ಬರದ ಪ್ರಮಾಣ, ಅದರಲ್ಲೂ 125 kg ಸಾರಜನಕ, 125 kg ರಂಜಕ, 250 kg ಪೊಟಾಷಿಯನ್ನ ಮೂರು ಭಾಗವಾಗಿ ವಿಂಗಡಿಸಿ ಮೊದಲನೇ ಕಂತನ್ನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಟ್ಟು ಎರಡನೇ ಕಂತನ್ನ ನಾವು ಮೇ ತಿಂಗಳಲ್ಲಿ ಕೊಡೋದು ಬಹಳ ಸೂಕ್ತ. ಈ ಗೊಬ್ಬರಗಳನ್ನ ಕೊಡೋದಕ್ಕೂ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆನಲ್ಲಿ ಬರುವಂತ ರಸಸಾರದ ಅಂಶ ಎಷ್ಟಿದೆ ಮತ್ತೆ ಮಣ್ಣಿನಲ್ಲಿರುವಂತ ಪೋಷಕಾಂಶಗಳ ಮಟ್ಟ ಏನಿದೆ ಅದನ್ನ ಗಮನಿಸಿ ಈ ತೀರ್ಮಾನ ತಗೊಳ್ಳೋದು ಬಹಳ ಪ್ರಮುಖವಾಗ್ತದೆ. ಯಾಕಂದ್ರೆ ಏಲಕ್ಕಿ ಬೆಳೆಯುವಂತ ಬಹಳಷ್ಟು ಮಣ್ಣು ಹುಳಿ ಮಣ್ಣಾಗಿರ್ತದೆ. ಹಾಗಾಗಿ ನಾವು ಗೊಬ್ಬರ ಕೊಡೋದಕ್ಕೂ ಮುಂಚೆ ಸುಣ್ಣ ಕೊಡೋದು ಬಹಳ ಜಾಣತನ ಆಗಿರುತ್ತೆ. ಮಣ್ಣಿನ ರಸಸಾರ 5.5 ಕಮ್ಮಿ ಇದ್ರೆ ವರ್ಷಕ್ಕೆ 2 ಸರ್ತಿ ಸುಣ್ಣವನ್ನ ಅಥವಾ ಡೊಲೊಮೈಟ್ ಅನ್ನ ಕೊಡೋದು, 5.5 ಮೇಲೆ ಇತ್ತು ಅಂತಂದ್ರೆ ವರ್ಷಕ್ಕೊಮ್ಮೆ ಮುಂಗಾರಿಗೂ ಮುಂಚೆ ಕೊಡೋದು ಬಹಳ ಸೂಕ್ತ. ಈ ಸುಣ್ಣನ ಕೊಟ್ಟ 20 ದಿನ ನಂತರ ನಾವು ರಸಗೊಬ್ಬರಗಳನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಅಂದ್ರೆ ಮಣ್ಣಲ್ಲಿ ತೇವಾಂಶ ಇರೋದು ನೋಡ್ಕೊಂಡು ಸುಣ್ಣ ಕೊಡಬೇಕು. ಹೌದು ಸರ್, ಮಣ್ಣ ತೇವಾಂಶ ಇರಬೇಕು. ಸುಣ್ಣ ಕೊಟ್ಟ ನಂತರ ಹಿಂದಗಡೆ ನಾವು 1-2 ಇಂಚಿನಷ್ಟು ನೀರನ್ನು ಕೊಡಬೇಕು. ತಾವು ಹೇಳಿದ್ದು ರಸಗೊಬ್ಬರದ ಪ್ರಮಾಣ ಹೆಕ್ಟೇರ್ಗೆ? ಹೌದು, 1 ಹೆಕ್ಟೇರ್ಗೆ. ಇನ್ನು ಈ ತೇವಾಂಶದ ಸಂರಕ್ಷಣೆಗೆ ಏನ್ ಕ್ರಮ ಕೈಗೊಳ್ಳಬಹುದು ಅಂತೀರಿ? ಒಂದು ತೇವಾಂಶ ಸಂರಕ್ಷಣೆಗೆ ಮತ್ತೆ ಕೀಟದ ಸಂರಕ್ಷಣೆಗೆ ಎರಡೂ ಕೆಲಸ ಆಗುತ್ತೆ. ಈ ಕಂದುಗಳಲ್ಲಿರುವಂತಹ ಹಳೆ ಕಂದುಗಳನ್ನ ಕುಯ್ದು ಅದನ್ನ ಬುಡದಿಂದ ಮುಚ್ಚೋದು, ಹಳೆ ಗರಿಗಳನ್ನ ಊರಿ ತೆಗೆಯೋದು, ಡಿಕ್ರಾಶಿಂಗ್ ಅಂತ ಹೇಳ್ತೀವಿ ನಾವು. ಹೌದು, ಅದನ್ನ ಮಾಡೋದ್ರಿಂದ ನಮ್ಗೆ ಎಲೆಗಳ ಕಂಕುಳ ಭಾಗದಲ್ಲಿ ಔತ್ಕೊಂಡಿರುವಂತ ಕೀಟಗಳೇನಾಗತ್ತೆ ಬಿಸಿಲಿಗೆ ಎಕ್ಸ್ಪೋಸ್ ಆಗತ್ತೆ. ಅದರಲ್ಲೂ ಥ್ರಿಪ್ಸ್, ಕಜ್ಜಿಕಾಯಿ ಆಗ್ಲಿಕ್ಕೆ ಕಾರಣವಾಗುವಂತ ಥ್ರಿಪ್ಸ್ ನ ಎಕ್ಸ್ಪೋಸ್ ಆದಾಗ ಅದ್ರ ಬಾಧೆ ಸುಮಾರು 30-40% ಈ ಒಂದು ಬೇಸಾಯ ಕ್ರಮದಿಂದಾನೆ ಕಂಟ್ರೋಲ್ಗೆ ಬರುತ್ತೆ. ಈ ಒಂದ್ ಕೆಲಸವನ್ನ ಮಾಡಬಹುದು. ಮತ್ತೆ ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೆ ಇದು ತುಂಬಾ ಸೂಕ್ತವಾದಂತ ಕಾಲ. ಬೆಳೆ ಯಾವ್ದಾದ್ರೂ ಇರ್ಲಿ, ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ನಾವು ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಕೊಟ್ಕೊಳ್ಳೋದ್ರಿಂದ ಮಳೆಗಾಲಷ್ಟೊಳಷ್ಟೇ ಅದು ಮಣ್ಣಿನ ಜೊತೆ ಬೆರೆತು ಕಳೆತು ಹೋಗಿರುತ್ತೆ. ಇಲ್ಲ ಅಂದ್ರೆ ಮಳೆಗಾಲ ಹತ್ರ ಮಾಡ್ಕೊಂಡು ಕೊಟ್ಟಾಗ ಏನಾಗುತ್ತೆ, ನೀರನ್ನ ಹೆಚ್ಚಾಗಿ ಹಿಡಿದಿಟ್ಕೊಂಡು ಅದು ನಮ್ಗೆ ಬಾಧೆ ಮಾಡುತ್ತೆ. ಇನ್ನ ಈ ಸಂದರ್ಭದಲ್ಲಿ ನಾವು ಏಲಕ್ಕಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆ ಕಡೆಗೆ ಹೇಗೆ ಗಮನ ಕೊಡಬೇಕು ಅಂತೀರಿ? ಸರ್, ಅದೇ 50% ಮಿನಿಮಮ್ ಶೇಡ್ ಮೇಂಟೈನ್ ಮಾಡಲೇಬೇಕು. ತುಂಬಾ ಹೆಚ್ಚಾಗಿ ನೆರಳಿರುವಂತ ಕಡೆ ಸಣ್ಣ ಸಣ್ಣ ಜೋಲ್ಗಳನ್ನ ತೆಗೆಸ್ಕೊಂಡ್ರೆ ಸಾಕು. ಇನ್ನ ಈ ಸಂದರ್ಭದಲ್ಲಿ ತಾವು ತಿಳಿಸಿದಂಗೆ ಕೆಲವು ಥ್ರಿಪ್ಸ್ ಇಂತ ಕೀಟಗಳು ಬರಬಹುದು ಅಂತ, ಇನ್ನೂ ಯಾವ ಕೀಟಗಳು ಬರಬಹುದು ಅಂತೀರಿ? ಸರ್, ಮೇಜರ್ ನಮ್ಗೆ ಈ ಟೈಮಲ್ಲಿ ಥ್ರಿಪ್ಸ್ ಮತ್ತೆ ಏಫಿಟ್ ಇದೆರಡು ಕಾಣ್ತದೆ. ಅದನ್ ಬಿಟ್ರೆ ಕಾಂಡ ಕೊರಕದ ಬಾಧೆ ಕೂಡ ಕಂಡು ಬರ್ತದೆ. ಓಹೋ, ಆಯ್ತಾ. ಇದೆಲ್ಲದಕ್ಕೂ ಒಟ್ಟಿಗೆ ಒಂದೇ ಇನ್ಸೆಕ್ಟಿಸೈಡ್ ಅಲ್ಲಿ ನಾವು ಮ್ಯಾನೇಜ್ ಮಾಡಬಹುದು. ವಿನೋಸೈಡ್ ಅಂತ ಬರುತ್ತೆ, ಅದನ್ನ ಪ್ರತಿ ಲೀಟರ್ಗೆ 0.5 mL ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಇವು ಮೂರನ್ನು ಕೂಡ ನಾವು ಹತೋಟಿಲಿ ಇಟ್ಕೋಬಹುದು. ಇದ ರೋಗನ ಏನಾದ್ರೂ ಕಂಡು ಬರ್ಬೋದಾ ಈ ಸಂದರ್ಭದಲ್ಲಿ ಏಲಕ್ಕಿನಲ್ಲಿ? ರೋಗಗಳು ತುಂಬಾ ಕಡಿಮೆ ಸರ್, ಆದ್ರೆ ನರ್ಸರಿ ಹಂತದಲ್ಲಿ ಕೆಲವೊಂದು ರೋಗಗಳನ್ನ ನಾವು ಈ ಟೈಮ್ನಲ್ಲಿ ಗುರುತಿಸಬಹುದು. ಇನ್ನ ಈ ಏಲಕ್ಕಿ ನರ್ಸರಿ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಏಲಕ್ಕಿ ನರ್ಸರಿ ವಿಚಾರಕ್ಕೆ ಬಂದಾಗ ಈಗ ಆಲ್ರೆಡಿ ನಮ್ಗೆ 3-4 ಸ್ಟೇಜ್ ಬಂದಿರುತ್ತೆ ಗಿಡಗಳು. ಅದನ್ನ ನಾವು ಪಾಕೆಟ್ಗಳಿಗೆ ಹಾಕೊಂಡಿರ್ತೀವಿ. ಪಾಕೆಟ್ಗಳಿಗೆ ಹಾಕೊಂಡ ನಂತರ ನಮ್ಗೆ ಅಲ್ಲಿ ಏನಾಗುತ್ತೆ, ಬಿಳಿ ಚುಕ್ಕೆ ರೋಗಗಳು ಬರುವಂತ ಲಕ್ಷಣಗಳು ಇರ್ತದೆ. ಎಲ್ಲಿ ನೇರವಾದ ಬಿಸಿಲು ಬೀಳ್ತಾ ಇರುತ್ತೆ ಅಂತ ಕಡೆ ಈ ಬಿಳಿ ಚುಕ್ಕೆ ರೋಗದ ಲಕ್ಷಣಗಳು ಕಂಡು ಬರ್ತದೆ. ಅದಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಹೆಕ್ಸಾಕನಜೋಲ್ ಪ್ರತಿ ಲೀಟರ್ಗೆ 1.5 mL ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು, ಅಥವಾ ಕಾರ್ಬನಿಜೈಮ್ ಮತ್ತೆ ನ್ಯಾಂಕೋಜಾಬ್ ಇರುವಂತ ಶಿಲದ ನಾಶಕವನ್ನ 2 g ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಇದರಿಂದ ಎಲೆ ಚುಕ್ಕೆ ರೋಗವನ್ನ ನಾವು ನಿರ್ವಹಣೆ ಮಾಡ್ಕೋಬಹುದು. ಹೌದು ಹೌದು ಹೌದು. ಇನ್ನ ನೀರ್ ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ. ಹೌದು ಹೌದು. ಮತ್ತೆ ನೆರಳಿನ ನಿರ್ವಹಣೆನೂ ಬಹಳ ಮುಖ್ಯ ಈ ಎಳೆ ಸಸ್ಯಗಳಿಗೆ. ಹೌದು ಹೌದು. ಇನ್ನ ಶುಂಠಿ ಬೆಳೆ ನಮ್ಮ ರೈತರ ಮುಖ್ಯವಾದ ಒಂದು ಸಾಂಬಾರ ಬೆಳೆ. ಈ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಾವು ಈ ಬಿತ್ತನೆ ಗಡ್ಡೆಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತೆ ಬೀಜೋಪಚಾರದಲ್ಲಿ ಏನ್ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಒಂದು ಸರ್, ಆರೋಗ್ಯವಾಗಿರುವಂತಹ ಗೆಡ್ಡೆಗಳನ್ನ ತಗೋಬೇಕು. ಅದರ ಜೊತೆಗೆ ಗೆಡ್ಡೆಗಳನ್ನ ನಾವು ಗಮನಿಸಿದಾಗ ಅದು ಹಳದಿ ಬಣ್ಣದಿಂದ ಕೂಡಿರಬೇಕು. ಮೂರನೇದು, ಅದನ್ನ ಮುರಿದು ನೋಡಿದಾಗ ಒಳಭಾಗದಲ್ಲಿ ಯಾವುದೇ ರೀತಿ ಕಂದು ಬಣ್ಣ ಇರಕೂಡ್ದು. ಆಯ್ತಾ. ಇದಾದ ನಂತರ ನಾವು ತಗೊಂಡಿರುವಂತ ಬಿತ್ತನೆ ಗೆಡ್ಡೆಗಳನ್ನ ಶಿಲೀಂಧ್ರನಾಶಕ ಮತ್ತೆ ಕೀಟನಾಶಕದ ಜೊತೆ ಇದು ಮಾಡಬೇಕು, ಅಂದ್ರೆ ಅದನ್ನ ಬೀಜೋಪಚಾರ ಮಾಡಬೇಕು. ಆ ಗೆಡ್ಡೆಗಳನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಇತ್ತೀಚೆಗೆ ಬಂದಂತ ಬೆಂಕಿ ರೋಗನ ಹತೋಟಿಲಿ ಇಡೋ ಉದ್ದೇಶದಿಂದ ಟುಬುಕನಜಾಲ್ 2 ಮಿಲಿ ಪ್ರತಿ ಲೀಟರ್ಗೆ, ಅದರ ಜೊತೆಗೆ ಕ್ವಿನಾಲ್ಫಾಸ್ 2 ಮಿಲಿ ಪ್ರತಿ ಲೀಟರ್ಗೆ ಹಾಕೊಂಡು ನಾವು ಬಿತ್ತನೆ ಗೆಡ್ಡೆಗಳನ್ನ ಒಂದು 1/2 ಗಂಟೆ ನೆನೆಸಿ ನಂತರ ಅದನ್ನ ನೆರಳಲ್ಲಿ ಒಣಗಿಸಿ ಆಮೇಲಿಂದ ಬಿತ್ತನೆಗೆ ಬಳಸಬೇಕು. ಅಂದ್ರೆ 1/2 ಗಂಟೆ ಅದ್ದದ್ದು ಬಹಳ ಮುಖ್ಯ. ಹೌದು ಹೌದು. ಒಂದು ಶಿಲೀಂದ್ರನಾಶಕ, ಒಂದು ಕೀಟನಾಶಕ, ಎರಡನ್ನೂ ಬೆರೆಸಿಕೊಂಡು ನಾವು ಆ ಗ್ರೌಂಡಲ್ಲಿ 1/2 ಗಂಟೆ ಅದ್ದಿ ಆನಂತರ ಬಳಸಬೇಕಾಗತ್ತೆ. ಹೌದು ಹೌದು. ಒಂದ್ ವೇಳೆ ನಾವು ಹೆಚ್ಚು ಗಡ್ಡೆಗಳನ್ನು ಉಪಚಾರ ಮಾಡುವಾಗ ಮತ್ತೆ ಹೊಸದಾಗಿನೇ ದ್ರಾವಣ ತಯಾರು ಮಾಡ್ಕೋಬೇಕಾಗತ್ತಾ? ಇಲ್ಲ, ಒಂದು ದೊಡ್ಡ ತೊಟ್ಟಿನಲ್ಲಿ ನಾವು ದ್ರಾವಣನ ತಯಾರು ಮಾಡಿಕೊಂಡು ಅದನ್ನ ಸುಮಾರು 1-5 ರಿಂದ 6 ಬಾರಿ ಉಪಯೋಗಿಸಬಹುದು. ಪ್ರತಿ ಸತಿ ನಾವು ಹೊಸ ದ್ರಾವಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಅದು ಸ್ವಲ್ಪ ಉಪಯೋಗ ಆದ್ಮೇಲೆ ಮತ್ತೆ ತಾಜಾ ದ್ರಾವಣ ತಯಾರು ಮಾಡ್ಕೋಬೇಕು. 3-4 ಸತಿ ಮತ್ತೆ ಮರುಬಳಕೆ ಮಾಡಬಹುದು. ಅವತ್ತೇನೆ 3-4 ಬ್ಯಾಚ್ಗಳಿಗೆ ಮರುಬಳಕೆ ಮಾಡಬಹುದು. ಇನ್ನು ನಾವು ಪೋಷಕಾಂಶಗಳನ್ನು ಈ ಶುಂಠಿಗೆ ಪೂರೈಕೆ ಮಾಡಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ ಅಂತ ಅಭಿಪ್ರಾಯ ಪಡ್ತೀರಾ? ಹೌದು ಹೌದು. ಅಂದ್ರೆ ಇದು ಯಾವಾಗ ಮಾಡ್ಕೋಬೇಕಾಗತ್ತೆ ಅಂತೀರಿ? ಬಿತ್ತನೆಗೂ ಮುಂಚೆನೆ ನಾವು ಮಣ್ಣು ಪರೀಕ್ಷೆ ಮಾಡ್ಕೊಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳ ನಿರ್ವಹಣೆನ ಕೈಗೊಳ್ಬೇಕಾಗ್ತದೆ. ಇದು ಬಹಳ ಮುಖ್ಯ. ಹೌದು, ಯಾಕಂದ್ರೆ ಶುಂಠಿ ಗಡ್ಡೆಗಳು ಮಣ್ಣಲ್ಲೇನೆ ಅಭಿವೃದ್ಧಿ ಆಗೋದ್ರಿಂದ ಸಾಕಷ್ಟು ಪೋಷಕಾಂಶಗಳನ್ನ ಹೀರ್ಕೊಳ್ತವೆ. ಹೌದು ಹೌದು. ಅದರಿಂದ ಮಣ್ಣು ಪರೀಕ್ಷೆ ಬಹಳ ಮುಖ್ಯ, ಇಲ್ಲ ಅಂದ್ರೆ ನಮ್ಮ ಮಣ್ಣೆ ಫಲವತ್ತತೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಖಂಡಿತ ಖಂಡಿತ. ಇನ್ನ ಭೂಸಿದ್ಧತೆಯಲ್ಲಿ ನಾವು ಏನ್ ಅಂಶಗಳನ್ನ ಗಮನಿಸಬೇಕಾಗತ್ತೆ? ಮೊಟ್ಟ ಮೊದಲನೇದಾಗಿ ಆಳವಾದ ಉಳುಮೆ, ಕನಿಷ್ಠ 1.5 ಅಡಿ ಆಳಕ್ಕೆ ಉಳುಮೆ ಆಗ್ಬೇಕು. ಉತ್ತ ನಂತರ 15 ದಿನಗಳ ಕಾಲ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬೇಕು. ಏರ್ ಮಡಿ ಮಾಡ್ಕೋಬೇಕು. ಮತ್ತೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನ ಬಳಸ್ಬೇಕು. ಮಣ್ಣಿನ ರಸ್ಸಾರ ಹುಳಿ ಮಣ್ಣಾಗಿತ್ತು ಅಂತಂದ್ರೆ ಸುಣ್ಣ, ಮಣ್ಣಲ್ಲಿ ರಸ್ಸಾರ 7 ಮೇಲ್ಪಟ್ಟಿತ್ತು ಅಂತಂದ್ರೆ ಅದಕ್ಕೆ ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಜಿಪ್ಸಂನ ಸೇರಿಸಬೇಕಾಗ್ತದೆ. ಇದು ಬಹಳ ಪ್ರಮುಖವಾಗ್ತದೆ, ಯಾಕಂದ್ರೆ ಇವತ್ತು ಶುಂಠಿ ಬೆಳೆ ಕೇವಲ ಉಳಿ ಮಣ್ಣಕ್ಕೆ ಸೀಮಿತವಾಗಿಲ್ಲ, ಬಯಲುಸೀಮೆಗೆ ಬಂದಿರೋದ್ರಿಂದ ಆ ಭಾಗದಲ್ಲಿ ಮಣ್ಣು ನಮಗೆ pH 7 ಮೇಲ್ಪಟ್ಟೆ ಸಿಗುತ್ತೆ, ಕ್ಷಾರೀಯವಾಗಿರುತ್ತೆ. ಹೌದು ಹೌದು. ಆದ್ರಿಂದ ಜಿಪ್ಸಮ್ ಅನ್ನು ಕೂಡ ಬಳಸ್ಕೋಬೇಕಾಗತ್ತೆ. ಹೌದು. ಆಮೇಲೆ ಮಣ್ಣಿನ ರಚನೆ ಮತ್ತೆ ಆಕಾರ ನೋಡ್ಕೊಂಡು ಮಣ್ಣಲ್ಲಿ ಜೇಡಿ ಅಂಶ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಮಣ್ಣಿನಲ್ಲಿ ನಾವು ಡ್ರೈನೇಜ್ ವ್ಯವಸ್ಥೆಗೆ ಚರಂಡಿ ಆಳನ ನಾವು ಈ ಟೈಮ್ ಮೇಲೆ ನಿರ್ಧಾರ ಮಾಡ್ಕೊಬೇಕು. ಬಸಿಗಾಲುವೆ ಮಾಡ್ಕೋಬೇಕಾಗುತ್ತೆ. ಬಸಿಗಾಲುವೆ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಏನೇ ಮಿನಿಮಮ್ 1 ಅಡಿ ಆಳ ಇಟ್ಕೊಂಡು ನಂತರ ಆ ಚರಂಡಿ ಆಳನ ಮಣ್ಣು ಹೇರಾಕೋದ್ರ ಮೂಲಕ ಕ್ರಮೇಣ ಹೆಚ್ಚಿಸ್ಕೊಂತ ಹೋಗ್ಬೇಕಾಗ್ತದೆ. ಅಂದ್ರೆ ನಮ್ಮಲ್ಲಿ ಏನಾದ್ರೂ ಮಣ್ಣಲ್ಲಿ ಜೇಡಿ ಅಂಶ ಹೆಚ್ಚಿತ್ತು ಅಂದ್ರೆ ಬಹಳ ಸರಳವಾಗಿ ನೀರು ಹರಿದವರೆಗೂ ವ್ಯವಸ್ಥೆ ಕೊಡ್ಬೇಕಾಗತ್ತೆ. ಹೌದು ಹೌದು, ಚರಂಡಿ ಆಳ ಹೆಚ್ಚಾಗಬೇಕಾಗತ್ತೆ. ಜೊತೆಗೆ ಈ ಸಾವಯವ ಅಂಶವನ್ನ ನಾವು ಸೇರಿಸೋದ್ರಿಂದ ಸಾವಯವ ಗೊಬ್ಬರ ಕೊಟ್ಟು ಅದರಿಂದಲೂ ಕೂಡ ಈ ಮಣ್ಣಲ್ಲಿ ಹೆಚ್ಚರುವರಿ ನೀರು ಸರಳವಾಗಿ ಹರಿದೋಗೋದಕ್ಕೆ ಕಾರಣ ಆಗುತ್ತೆ. ಹೌದು ಖಂಡಿತ ಖಂಡಿತ. ಮತ್ತೆ ಈ ಸಾವಯವ ಗೊಬ್ಬರ ನಮ್ಮ ಸೂಕ್ಷ್ಮಾಣುಜೀವಿಗಳಿಗೆ ಒಂದು ಆಹಾರ ಆಗೋದ್ರಿಂದ ಕೆಲಸ ಮಾಡುತ್ತೆ. ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಬಹುದು ಅಂತೀರಿ? ಖಂಡಿತ ಖಂಡಿತ. ಈ ಸಾವಯವ ಗೊಬ್ಬರಕ್ಕೆ ಈಗ ನಮ್ಮ ಶುಂಠಿ ಬೆಳೆಗೆ ಮಣ್ಣಿಂದ ಬರುವಂತ ರೋಗಗಳ ಕಾಟನೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಸಾವಯವ ಗೊಬ್ಬರಕ್ಕೆ ನಾವು ಈ ಟ್ರೈಕೋಡರ್ಮ, ಸುಡಮನಸ್ಸು ಇಂತ ಜೈವಿಕ ಜೀವಾಣುಗಳನ್ನ ಏನಾದ್ರು ಸೇರಿಸ್ಕೋಬಹುದಾ ಸರ್? ಅದರಿಂದ ಇನ್ಮೇಲೆ ಬೆಳೆನೇ ಬೆಳಿಬಾರದು ಸರ್. ಅದನ್ನು ಸೇರಿಸ್ಲೇಬೇಕಾಗುತ್ತೆ ಅಂದ್ರೆ ಜೈವಿಕ ಗೊಬ್ಬರಗಳಾಗ್ಬೋದು ಅಥವಾ ಜೈವಿಕ ಕೀಟನಾಶಕಗಳಾಗ್ಬೋದು, ಅದು ನಮ್ಗೆ ಮೊದಲನೇ ಆಯ್ಕೆ ಆದ್ಯತೆ. ಅದಿಲ್ಲದೆ ನಾವು ಬೆಳೆ ಬೆಳೆಯೋ ಕಲ್ಪನೆನೆ ಮಾಡಿಕೊಡ್ದು. ಮತ್ತೆ ಈಗ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಒಂದು ಬರ್ತಾ ಇದೆ. ಹೌದು ಸರ್, ಅದು IHR ಸಂಸ್ಥೆಯವರು ಬಿಡುಗಡೆ ಮಾಡಿರುವಂತ ಜೀವಾಣುಗಳ ಒಂದು ಮಿಶ್ರಣ ಅದು. ಹೌದು, ಖಂಡಿತ ಅದನ್ನು ಕೂಡ ಬಳಸಬಹುದು. ಸಾಕಷ್ಟು ಬೇರೆ ಬೇರೆ ಒಂದು ಉಪಯುಕ್ತ ಜೀವಾಣುಗಳು ಇರ್ತವೆ. ಹೌದು. ಮತ್ತೆ ಮಣ್ಣಲ್ಲಿ ಬರುವಂತ ರೋಗಗಳಿಗೆ ಒಂದು ರೀತಿ ಅವು ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಜೀವಾಣುಗಳು ಅಂತ ಹೇಳ್ಬೋದು. ಹೌದು ಹೌದು ಸರ್. ಒಟ್ಟಾರೆ ಈ ಒಂದು ಬೇಸಿಗೆಯಲ್ಲಿ ನಮ್ಮ ರೈತ ಬಾಂಧವರು ನೆರಳಿನ ನಿರ್ವಹಣೆ ಮತ್ತು ತೇವಾಂಶದ ಸಂರಕ್ಷಣೆ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಖಂಡಿತ ಖಂಡಿತ. ಏಕೆಂದ್ರೆ ಅದು ಇಲ್ಲ ಅಂತಂದ್ರೆ ನಮ್ಮ ಬೆಳೆಗಳ ಒಂದು ಸ್ಥಿತಿಗತಿ ಬಹಳ ಕಷ್ಟ ಆಗ್ಬೋದು ಅಂತ. ವ್ಯತ್ಯಾಸ ಆಗ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೇಸಿಗೆಯಲ್ಲಿ ತತ್ಕಾಲದಲ್ಲಿ ಕಾಳುಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ

ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ. ಬಾಡಗ ಬಾಣಂಗಾಲ ಗ್ರಾಮದ ಟಿಆರ್ ಮೋಹನ್ ಅವರು ಇಂದು ಮಧ್ಯಾಹ್ನದಿಂದ ನಿಧನರಾಗಿದ್ದು 70 ವರ್ಷ ಪ್ರಾಯದ ಟಿಆರ್ ಮೋಹನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಬಾಡಗ ಬಾಣಂಗಾಲ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಿಂಗೆ ಸಂಸಾರ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ ಇವರ ಕಡೆಯಿಂದ ನಾಡ್ದು ಫೆಬ್ರವರಿ 23ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದ ಸಭಾಭಾಡಿಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಯೋಜನೆ ಮನೆಗೊಂದು ಗ್ರಂಥಾಲಯ ಕರಪತ್ರ ಬಿಡುಗಡೆ ಹಂಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತ ಸಮಿತಿ ಸದಸ್ಯರಿಗೆ ನೇಮಕಾತಿ ಪತ್ರ ಹಂಚುವ ಜಂಬರ ನಡೆದಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಮಾನಸ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಪಿ ಕೇಶವ ಕಾಮತ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಲೋಕಸೇವಾ ಸದಸ್ಯರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವು ಫೆಬ್ರವರಿ 25ರಂದು ಮಧ್ಯಾಹ್ನ 12:30 ಗಂಟೆಗೆ ರಾಷ್ಟೀಯ ಹೆದ್ದಾರಿ 275ರ ಸರಪಳಿ 78 ಕಿಲೋಮೀಟರ್ರಿಂದ 125 ಕಿಲೋಮೀಟರ್ಗೆ ಮುಟ್ಟ ಆಯ್ದ 21 ಭಾಗಲಿ ನಿರ್ಮಿಸಿಕೆ ಉದ್ದೇಶಿಸಿದ ರಕ್ಷಣಾ ಗೋಡೆ ತಡೆಗಳ ಭೂಮಿ ಪೂಜೆ ನಡೆಸಿಕೊಟ್ಟವೇತ ಪ್ರಕಟಣೆಯಿಂದ ಗೊತ್ತಾಗುಟ್ಟು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಮಾನಸ ಅವು ಫೆಬ್ರವರಿ 22ರಂದು ಅಂದರೆ ನಾಡ್ದು ಸೋಮವಾರ ಕೊಡಗು ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಳು. ಮಾನ್ಯ ಅಧ್ಯಕ್ಷರು ಅಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಪತ್ರಿಕಾಭವನದಲ್ಲಿ ನಡೆಯಕಿದ್ದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಜಾಗೃತಿ ಸಮಿತಿ ಸಭೆಯಲ್ಲಿ ಕೂಡಿಹಾಡುವೆತ್ತ ಆಡಳಿತ ಅಧಿಕಾರಿ ಕೆಬಿ ಕಿರಣ್ ಸಿಂಗ್ ಅವು ತಿಳಿಸಿಯೋಳು. ಸಮಾಜ ಕಲ್ಯಾಣ ಮಂತ್ರಿ ಡಾ ಎಚ್ ಸಿ ಮಹದೇವಪ್ಪ ಅವು ನಾಳೆ ಫೆಬ್ರವರಿ 22ರಂದು ಅಂದರೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳು. ಮಾನ್ಯ ಮಂತ್ರಿಗ ಫೆಬ್ರವರಿ 22ರಂದು ಮಧ್ಯಾಹ್ನ 1 ಗಂಟೆಗೆ ಕೊಡಗು ಜಿಲ್ಲೆನ ದಲಿತ ಸ್ವಾಭಿಮಾನಿ ಸಮಾವೇಶ ಅಂಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆತ್ತ ಮಂತ್ರಿಗಳ ಕರ್ತವ್ಯಾಧಿಕಾರಿಗ ತಿಳಿಸಿಯೋಳು. ರಾಷ್ಟೀಯ ಆಯುಷ್ ಅಭಿಮಾನದ ಯೋಜನೆ ಅಡಿಲಿ 2025-26ನೇ ಸಾಲಿನ ಮೊಬೈಲ್ ಮೆಡಿಕಲ್ ಯೂನಿಟ್ ಕಾರ್ಯಕ್ರಮಕ್ಕೆ ಗುತ್ತಿಗೆ ಮೇಲೆ ಆಯುರ್ವೇದ ವೈದ್ಯರ ಚಾಕ್ರಿಗೆ ನೇಮಕಾತಿಗೆ ಸಂಬಂಧಪಟ್ಟಂಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಕಚೇರಿನ ಸೂಚನಾ ಫಲಕಲಿ ಪ್ರಕಟಿಸುವೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಗೆಯಲ್ಲಿ ಪುಕಾರುಗಳಿದ್ದರೆ ಫೆಬ್ರವರಿ 27ರಂದು 9:00-4 ಗಂಟೆ ಒಳಗೆ ಬರ್ದು ಪೂರಕ ದಾಖಲಾತಿಯೊಟ್ಟಿಗೆ ಜಿಲ್ಲಾ ಆಯುಷ್ ಇಲಾಖೆ ಮಹದೇವಿಪೇಟೆ ಮಡಿಕೇರಿ ಕೊಡಗು ಜಿಲ್ಲೆ ಯುಕೆ ಸಲ್ಲಿಸೋ ಕೂತ ಜಿಲ್ಲಾ ಆಯುಷ್ ಅಧಿಕಾರಿ ಶೈಲಜಾ ಅವು ಗೊತ್ತು ಮಾಡಿಯಳು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ ಕಡೆಯಿಂದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನದ ಹಂಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಚೇರಿನ ನವೀಕರಣ ಆದ ಸಭಾಂಗಣ ಉದ್ಘಾಟನಾ ಜಂಬರ ಹಂಗೆ ವಿಶ್ವ ಚಿಂತನ ಜಿಲ್ಲಾ ಪುರಸ್ಕಾರ ಇನಾಮ್ ಹಂಚುವ ಜಂಬರ ಫೆಬ್ರವರಿ 22ರಂದು ನಾಳೆ ಹೊತ್ತಾರೆ 10 ಗಂಟೆಗೆ ಪ್ಯಾಟಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ ಅವು ಪೊಲೀಸ್ ಅಧಿಕಾರಿಗಳ ಸಭೆ ಇಂದು ನಡೆಸಿದ. ಜಿಲ್ಲಾ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸಿದ ಹಂಗೆ ಅಪರಾಧ ಬೇರೆ ಬೇರೆ ಪ್ರಕರಣಗಳ ತನಿಖೆಯ ಹಂತಗಳನ್ನ ನೋಡ್ದು ಜಿಲ್ಲೆನ ಕಾನೂನು ಸುವ್ಯವಸ್ಥೆ ಅಪರಾಧ ತಡೆ ಪತ್ತೆ ಮತ್ತೆ ಬಂದೋಬಸ್ತುಗಳ ಬಗ್ಗೆ ಮಾಹಿತಿನ ಪಡೆದು ಸಲಹೆ ಸೂಚನೆನ ಕೂಡ ನೀಡ್ದು ಹಂಗೆ ಜಿಲ್ಲಾ ಕವಾಯತ್ ಆಟದ ಮೈದಾನದಲ್ಲಿ ನಡೆದ ಜಿಲ್ಲಾ ಕವಾಯತ್ಲಿ ಎಸ್ಪಿಯವು ಕೂಡಿಯಾಡಿದ್ದು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಹಿರಿಯ ನಾಗರಿಕರಿಗೆ ಆಗಿ ಕೇಂದ್ರ ಪ್ರಾಯೋಜಿತ ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಲಿ ಕೇಂದ್ರ ಸರ್ಕಾರದ ಸ್ಟೇಟ್ ಆಕ್ಷನ್ ಪ್ಲಾನ್ ಸೀನಿಯರ್ ಸಿಟಿಜನ್ ಯೋಜನೆನ ಸಮರ್ಪಕ ಆಗಿ ಕಾನೂನು ಸೇವಾ ಸಮಿತಿ ಇವರ ಸಹಯೋಗದೊಟ್ಟಿಗೆ ಹಿರಿಯ ನಾಗರಿಕರ ಕಾಯ್ದೆ 2007